ವ್ಯೋಮ ಭೂಮಿ ನ ತೇಜೋ ನ ವಾಯುಷ್ ಚಿದಾನಂದ ರೂಪ ಶಿವೋಹಂ ಶಿವೋಹಂ. ನ ಚಕ್ರಾಣ ಸಂಜ್ಞೋ ನ ವೈ ಪಂಚ ವಾಯು ನ ವಾ ಸಪ್ತ ಧಾತುರ್ನ ವಾ ಪಂಚ ಕೋಶ ನ ವಾ ಪಾಣಿಪಾದಂ ನ ಚೋಪಸ್ಥ ಪಾಯು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಶಿವೋಹಂ ನ ಮೃತ್ಯುರ್ನ ಶಂಕಾ ನ ಮೇ